ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಭಾಗವಹಿಸುತ್ತಾರೆ ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಶಿವಕುಮಾರ್ ಅವರು. ಹಲೋ ಆಕಾಶವಾಣಿ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಾನು ತಿಮ್ಮಪ್ಪ ಎಚ್ಚಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಇದು ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯವಾಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರು. ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ, ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆ ಕೇಳಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆಗಳು ಈ ರೀತಿವೆ: 2237 4777. ಇನ್ನೊಂದು ಫೋನ್ ಸಂಖ್ಯೆ 2226 3920. ಇನ್ನೊಮ್ಮೆ ಕೇಳಿ, 2237 4777, 2226 3927. ಬೆಂಗಳೂರಿನ ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಂಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, PMFME. ಇದು ಇವತ್ತಿನ ಕಾರ್ಯಕ್ರಮದ ವಿಷಯವಾಗಿದೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನ ಪಡ್ಕೊಳ್ರಿ. ಮೊದಲನೇದಾಗಿ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ, ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿಷಯವನ್ನು ನಾವು ಇವತ್ತು ಕಾರ್ಯಕ್ರಮದ ವಿಷಯವಾಗಿ ಆಯ್ದುಕೊಳ್ತಾ ಇದ್ದೇವೆ. ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಅಂದರೆ ಏನು, ಇದರ ಉದ್ದೇಶ ಏನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇಂದಿನ ತುರ್ತು ಅಗತ್ಯ ಆಗಿದೆ. ಯಾಕಂದರೆ ಹೆಚ್ಚಿನ ಬೆಳೆ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಸಂಸ್ಕರಣೆ ಮಾಡದೇ ಹೊರತು ಅದನ್ನು ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಮಾರುಕಟ್ಟೆಯಲ್ಲಿ ಮೌಲ್ಯ ಕುಸಿದು ಬೀಳುವಂತಹ ಸಂದರ್ಭದಲ್ಲಿ ಸಂಸ್ಕರಿಸಿಟ್ಕೊಂಡಂತಹ ಪದಾರ್ಥವನ್ನ ನಂತರ ದಿನಗಳಲ್ಲಿ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರಾಟ ಮಾಡೋದ್ರಿಂದ ಸ್ವಲ್ಪ ಅವರಿಗೆ ಲಾಭದಾಯಕ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ. ಹಲೋ, ಅಂದ್ರೆ ರೈತರಿಗೆ ನೆರವಿಗೆ ಬರಬೇಕು ಅನ್ನೋದು ಇದು ಒಂದು ಅವರ ಸರ್ಕಾರದ ಉದ್ದೇಶ. ಖಂಡಿತ. ಸಾಕಷ್ಟು ಬೆಳೆ ಬೆಳೆದಿರ್ತಾರೆ. ಹೌದು. ಕೆಲವೊಂದು ಒಳ್ಳೆ ಏನು ಮಳೆ ಬಿದ್ದಿರುತ್ತೆ, ಒಳ್ಳೆ ಬೆಳೆ ಬಂದ್ಬಿಟ್ಟಿರುತ್ತೆ, ಆವಾಗ ಹೆಚ್ಚಿಗೆ ಬೆಳೆದ ಬೆಳೆನೆ ಏನ್ ಮಾಡಬೇಕು? ಅದೇ ಮುಂದೆ ಈಗ ಸದ್ಯ ಮಾರಾಕ್ ಹೋದ್ರೆ ಅವರಿಗೆ ಕಡಿಮೆ ಬೆಲೆ ಸಿಗುತ್ತೆ. ಖಂಡಿತ. ಹಾಗಾಗಿ ಅದನ್ನ ಸಂಸ್ಕರಣೆ ಮಾಡಿ ನಂತರ ಮಾರೋದ್ರಿಂದ ಮೌಲ್ಯವರ್ಧನೆ ಆಗೋದ್ರ ಜೊತೆಗೆ ಅದ್ ಶೆಲ್ಫ್ ಲೈಫ್ ಅನ್ನ ಕೂಡ ಜಾಸ್ತಿ ಮಾಡಕ್ಕೆ ಅನುಕೂಲ ಆಗ್ತದೆ. ಆಕಾಶವಾಣಿ ನೇರ ಪೋರೇನ್ ಕಾರ್ಯಕ್ರಮ, ಕೇಳಿ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಮಂಜುನಾಥ್ ಅಂತ ಹೇಳಿ, ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸರ್. ಎಸ್, ಕೇಳಿ ಮಂಜುನಾಥ್ ಅವರೇ. ಏನಿಲ್ಲ ಸರ್, ಈಗ ಏನಾಗಿದೆ ಅಂದ್ರೆ ಈಗ ನಮ್ಮಲ್ಲೆಲ್ಲ ಭತ್ತ ಹಾರ್ವೆಸ್ಟಿಂಗ್ ಆಗ್ತಾ ಇದೆ, ಕಟಾವ್ ಆಗ್ತಾ ಇದೆ. ಹೌದು. ಈಗೇನಾಗಿದೆ ಅಂದ್ರೆ ನಮ್ಮಲ್ಲೆಲ್ಲ ಕಳೆದ ಸಾರಿ ಏನಿತ್ತು 3,000, 3,200, 300 ವರೆಗೂ ರೇಟ್ ಇತ್ತು. ಈ ಸರಿ 2,200 ರೂಪಾಯಿ ಭತ್ತ ಖರೀದಿ ಮಾಡೋರೇ ಇಲ್ಲ ನಮ್ಮಲ್ಲಿ. ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ರೇಟು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಕಡಿಮೆ ಆಗಿದೆ ನೋಡಿದ್ರೆ, ಖರ್ಚು ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸರ್ಕಾರದ ವತಿಯಿಂದ ನಮ್ಗೆ ಯಾವ್ದು ಇದಾಗ್ತಾ ಇಲ್ಲ. ಈಗ ಏನಾಗಿದೆ ಸಡನ್ ಆಗಿ ನಮ್ಗೆ ಆಗಿರೋದ್ರಿಂದ ನಾವು ಅದನ್ನ ಯಾವ ತರ ಇದು ಮಾಡ್ಕೋಬಹುದು ಅನ್ನೋದನ್ನ ತಮ್ಮಲ್ಲಿ ಕೇಳಿದಕ್ಕೆ ಮಾಡಿದ್ರಿ ಸರ್. ಒಟ್ಟು ನಷ್ಟದಿಂದ ಪಾರಾಗಬೇಕಾಗಿದೆ. ಹೌದು, ಮುಖ್ಯವಾಗಿ 2,600 ರೂಪಾಯಿವರೆಗೂ ಒಂದು ಕ್ವಿಂಟಾಲ್ ಗೊಬ್ಬರ ತಂದು ಹಾಕ್ಬಿಟ್ಟು ನಾವು ಬಾಕಿ ಖರ್ಚುಗಳನ್ನು ನೋಡ್ಕೊಂಡು ಯಾವ ತರ ನಾವು ಬದುಕಬೇಕು. ರೈತರು ಸರ್ಕಾರದಿಂದ ಯಾವ್ದೇ ಇಲ್ಲ, ಸುಮ್ಮನೆ ಅಲ್ಲೇನೋ ಕೂತ್ಬಿಟ್ಟು ಹೆಸರು ಮಾಡ್ಕೊಟ್ಟು IAS ಅಧಿಕಾರಿಗಳು ಅಥವಾ ಇರ್ತಕ್ಕಂತ ಶಾಸಕರಾಗ್ಲಿ ಊರ ಅಲ್ಲಿ ಏನ್ ಮಾಡ್ತಾರೆ, ಒಂದೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅದೇ ಇಂಪ್ಲಿಮೆಂಟ್ ಆಗಿ ಬರೋ ಅಷ್ಟೊತ್ತಿಗೆ ಒಂದು ಸೀಸನ್ ಕಳವಾಗಿರುತ್ತೆ. ಅಷ್ಟೊತ್ತಿಗೆ ರೈತ ವಿಷಯ ಕೊಡುವ ಪರಿಸ್ಥಿತಿ ಆಗ್ತಾ ಇದೆ. ಡಾಕ್ಟರ್ ಶಿವಕುಮಾರ್ ಅವರು, ಮಳೆ ಬಂದಂತ ಸಂದರ್ಭದಲ್ಲಿ ಜಮೀನಿನಲ್ಲಿ ಆಗುವಂತ ನಷ್ಟಗಳಿಗೆ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಒಂದು ಪ್ರಮುಖವಾದ ಇಲಾಖೆಯ ಕಾರ್ಯಕ್ರಮ. ಹಾಗಾಗಿ ಇನ್ಶೂರೆನ್ಸ್ ಮಾಡಿಕೊಂಡಿದ್ರೆ ಈ ನಷ್ಟದಿಂದ ಹೊರಗೆ ಬರೋಕ್ಕೆ ಒಂದು ಅನುಕೂಲ ಆಗ್ತದೆ. ಎರಡನೇದು, ಕೊಯ್ಲಿನ ನಂತರದ ಈ ಬೆಳೆ ನಷ್ಟ ಆಗುವಂಥ ಸಂದರ್ಭಗಳು ಬಂದಾಗ ಇಲಾಖೆ ವತಿಯಿಂದ ಟಾರ್ಪಲ್ಗಳನ್ನ ವಿತರಣೆ ಮಾಡ್ತಾರೆ, ಮತ್ತೆ ಮೆಕನೈಸ್ಡ್ ಏನೋ ಹಾರ್ವೆಸ್ಟಿಂಗ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದನ್ನ ಕಸ್ಟಮ್ ಹೈರಿಂಗ್ ಸರ್ವಿಸ್ ಸೆಂಟರ್ಸ್ ಅಂತ ನಮ್ಮ ಇಲಾಖೆಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಗೆ ಕೊಯ್ಲು ಮಾಡಿ ಜಮೀನಿನಲ್ಲಿ ಬಹಳ ದಿನ ಬಿಡುವಂಥದ್ದು ಆಮೇಲೆ ಮಳೆ ಬಿದ್ದು ಹಾಳಾಗುವಂಥದ್ದನ್ನ ನಷ್ಟ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಈ ಯಾವಾಗ ಮಾರ್ಕೆಟ್ನಲ್ಲಿ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಆಗುವಂತ ಸಂದರ್ಭ ಬರ್ತದೆ, ಆವಾಗ ಕೇಂದ್ರ ಸರ್ಕಾರ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರ್ತಾರೆ, ಅದಕ್ಕಿಂತ ಕಡಿಮೆ ಬಿದ್ದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿಸುವಂತ ಕೆಲಸವನ್ನ ಮಾಡ್ತದೆ. ಅಂದ್ರೆ ಪ್ರಮುಖರು ಈಗ ಕರೆ ಮಾಡಿದಾರಲ್ಲ, ಅವರಿಗೆ ಬೆಂಬಲ ಬೆಲೆ ಸಿಗಬಹುದಾ? ಖಂಡಿತ ಬೆಂಬಲ ಬೆಲೆ ಸಿಗುತ್ತೆ. ಬೆಂಬಲ ಬೆಲೆ ಸಿಗಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಅದನ್ನ ಸರ್ಕಾರ ಕೇಳ್ತಾ ಇದ್ದೀರಲ್ಲ, ಬೆಂಬಲ ಬೆಲೆ ಖರೀದಿ ಮಾಡಬೇಕಾದ್ರೆ ಸರ್ಕಾರ ಘೋಷಣೆ ಮಾಡ್ತದೆ, ಒಂದು ಹಂತದಲ್ಲಿ ನೋಡ್ತದೆ ಅಂದ್ರೆ ಎಲ್ಲಿವರೆಗೆ ಮಾರ್ಕೆಟ್ ಪ್ರೈಸ್ ಬಿದ್ದಿದೆ. ಅದು ಒಂದು ದಿವಸ ಬಿದ್ದರೆ ಎರಡು ದಿವಸ ಬಿದ್ದರೆ ಅಲ್ಲ, ಒಂದು ಸ್ಥಿರವಾಗಿ ಮಾರ್ಕೆಟ್ ಪ್ರೈಸು ಬೆಂಬಲ ಬೆಲೆಗಿಂತ ಕಡಿಮೆ ಬಂದಿದೆ ಅಂತ ಸಂದರ್ಭದಲ್ಲಿ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವಂತ ಖರೀದಿ ಕೇಂದ್ರಗಳನ್ನು ರಾಜ್ಯಾದ್ಯಂತ ತೆರೀತಾರೆ. ಸರಿ, ಅದು ಅದು ನಾವು ತಗೊಳ್ಳಂತ ವಿಷಯವನ್ನು ತಾವು ಮನದಟ್ಟು ಮಾಡ್ಕೊಟ್ಟಿದ್ರಿ ಒಂದ್ಸಗೇನ್ ತಾವು. ಆದ್ರೆ ಇದು ಏನಾಗ್ತಾ ಇದೆ ಅಂದ್ರೆ, ತಾತ್ಕಾಲಿಕವಾಗಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅದನ್ನ ಸ್ಟೋರೇಜ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಬೇಕಾದಂತ ಇದಾಗ್ಲಿ, ಆ ನಂತರದಲ್ಲಿ ಅದು ಅಲ್ಲಿವರೆಗೂ ಕೂಡ ನಾವು ಕಾಯಬೇಕು ಅಂದ್ರೆ, ಈಗ ನಾವೇನಾಗಿರ್ತೀವಿ ರೈತರು ಏನ್ ಮಾಡಿರ್ತೀವಿ ಅಂದ್ರೆ, ಇದ್ರ ಪಕ್ಕದಲ್ಲಿ ಯಾರೋ ಇರ್ತಾರೆ ಅವ್ರ ಹತ್ರ ನಾವು ಒಂದಷ್ಟೇನೋ ಕೈ ಸಾಲ ಅಂತ ಮಾಡ್ಕೊಂಡಿರ್ತೀವಿ, ಅಥವಾ ಇನ್ನೊಂದು ಏನಿರುತ್ತೆ ಮಕ್ಳ ಎಜುಕೇಶನ್ ಇರುತ್ತೆ, ಮತ್ತೊಂದು ಏನಾಗಿರುತ್ತೆ ಅಲ್ಲಿವರೆಗೂ ಬೆಂಬಲಕ್ಕೆ ಆದ್ಬಿಟ್ಟು ಅಲ್ಲಿಂದ ಆ ಥರದಲ್ಲಿ 15-20 ದಿವಸ ಅಥವಾ ಒಂದು ತಿಂಗಳವರೆಗೂ ಕೂಡ ಅವರು ನಮಗೆ ಕ್ರೆಡಿಟ್ ಅಕೌಂಟಿಗೆ ಜಮಾ ಮಾಡೋ ಅಷ್ಟೊತ್ತಿಗೆ ನಮ್ಮ ಪಿಕ್ಚರ್ ಬಿಟ್ಟೋಗಿರುತ್ತಲ್ಲ ಸರ್ ಇಲ್ಲಿ. ಆ ಥರದಲ್ಲಿ ಏನ್ ಮಾಡಕ್ ಸಾಧ್ಯ? ನಮ್ಮ ಇಮಿಡಿಯೇಟಿಂಗ್ ನೋಡಿ ನಮ್ಮಲ್ಲೆಲ್ಲ ಆಗ್ತಾ ಇದೆ. ನಮ್ಮ ಈ ದಾವಣಗೆರೆ ಜಿಲ್ಲೆನಲ್ಲಿ ಸಾಕಷ್ಟು ಹಾರ್ವೆಸ್ಟ್ ಆಗ್ತಾ ಇದೆ. ಶುರುವಾಗಿ ಈಗ ಒಂದು 15 ದಿವಸ ಆಯ್ತು ಈ ಭಾಗದಲ್ಲಿ, ನಮ್ಮ ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ಹಾರ್ವೆಸ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಹೇಗೆ ಪ್ರೀ ಪ್ಲಾನ್ ಆಗಿ ಯಾರು ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಯಾರು ಕೂಡ ಏನು ಅಡ್ವಾನ್ಸ್ ಆಗಿ ಯಾವ್ದೇ ರೀತಿ ನಲ್ಲಿ ಮಾಡಲಿ. ಈಗ ನಮಗೆ ದೀಪಾವಳಿ ಆದ ತಕ್ಷಣ ಕಟಾವ್ ಆಗುತ್ತೆ ಅಂತ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಕೃಷಿ ಇಲಾಖೆನಲ್ಲೂ ಗೊತ್ತಿರುತ್ತೆ, ಇಲ್ಲಿರ್ತಕ್ಕಂತ ಎಲೆಕ್ಟೆಡ್ ಮೆಂಬರ್ಸ್ಗೂ ಗೊತ್ತಿರುತ್ತೆ. ಅದನ್ನ ಯಾಕೆ ಇದು ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ತಾವು ಏನ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ತಮ್ಮ ನಮ್ಮ ಈ ಅಹವಾಲನ್ನ ನಿಮ್ಮ ಮೂಲಕ ತಲುಪಿಸೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿರಿ ಸರ್? ದಯವಿಟ್ಟು ನಮ್ಗೆ, ಯಾಕೆಂದ್ರೆ ರೈತರು ವಿಷಯ ಕುಡಿಯುವಂತ ಪರಿಸ್ಥಿತಿ ಮಾಡಕ್ ಆಗದ್ ಬೇಡ ಅನ್ನೋ ದಯವಿಟ್ಟು ಇಂದ ಆ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಆ ತಪ್ಪು ತಿಳ್ಕೊಬಿಡಿ ತಾವು, ಯಾಕೆಂದ್ರೆ ನಿಮ್ಮ ಮೂಲಕ ನಾರಾದ್ರೆ ಅಟ್ಲೀಸ್ಟ್ ಅವರು ಎಚ್ಚರಿಕೆ ತಗೋಬಹುದೇನೋ ಅನ್ನೋ ದೃಷ್ಟಿಯಿಂದ. ಖಂಡಿತವಾಗಿಯೂ ಇದಕ್ಕೆ ಇನ್ನೊಂದು ಅವಕಾಶಗಳೇನಿದ್ದಾವೆ ಅಂತಂದ್ರೆ, ಗೋದಾಮುಗಳನ್ನ ರಾಜ್ಯ ಸರ್ಕಾರದಿಂದ ಹಲವಾರು ಕಡೆ ಗೋದಾಮುಗಳನ್ನ ನಿರ್ಮಾಣ ಮಾಡಿದರೆ, ಮತ್ತೆ ಶೀತಲ ಗೃಹಗಳನ್ನು ಕೂಡ ಕೆಪೆಕ್ ಸಂಸ್ಥೆ ವತಿಯಿಂದನೂ ಸಾಕಷ್ಟು ಕಡೆ ಸೌಲಭ್ಯ ಲಭ್ಯ ಇದೆ, ಮತ್ತೆ ಈವನ್ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಗಳಿಂದ ಕೂಡ ಈ ಕಡೆ ಈ ವರ್ಷದಿಂದ ಮಾಡಿ ದಾವಣಗೆರೆಯಲ್ಲಿ ಇರಬಹುದು. ಇದೆ, ಖಂಡಿತ ಇದೆ. ಇಲ್ಲ ಸರ್, ಈಗ ಏನಾದ್ರೆ ನಾವು ಪ್ಲಡ್ಜ್ ಮಾಡಬೇಕು ಅಂತಂದ್ರೆ ಸರ್ಕಾರದ ಆದಂತ ಒಂದು ಮಾನದಂಡ ಇರುತ್ತೆ. ಅದು ಏನಿರುತ್ತೆ, ಇಷ್ಟೇ ಮಾಯಿಶ್ಚರೈಸ್ ಇರಬೇಕು, ಇಷ್ಟೇ ತೇವಾಂಶ ಇರಬೇಕು, ಇಷ್ಟೇ ಮಟ್ಟಿಗೆ ಡ್ರೈ ಆಗಿರ್ಬೇಕು ಅಂತ. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ ಈಗ ಅಂದ್ರೆ, ಇಮಿಡಿಯೇಟ್ ಆಗಿ ನಾವು ಕೊಯ್ದು ನಾವು ಅದನ್ನ ಒಣಗಿಸಿ ಮಾಡಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲ, ಈಗ ನೀರಿನ ಪ್ರಮಾಣ ಮಾಯಿಶ್ಚರ್ ಪರ್ಸೆಂಟೇಜ್ ಇಷ್ಟಿರಬೇಕು ಅಂತ ಯಾಕೆ ನಿಗದಿ ಮಾಡ್ತಾರೆ ಅಂದ್ರೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಇದ್ರೆ ಖಂಡಿತ ಅದೆಲ್ಲೋದ್ರೂ ಹಾಳಾಗತ್ತೆ. ಆ ಮಿನಿಮಮ್ ಪರ್ಸೆಂಟೇಜ್ ಯಾರು ಸರ್ಕಾರ, ಈಗ ಉದಾಹರಣೆ MSP ಇಂದ ಸರ್ಕಾರ ಕೊಂಡ್ಕೋತಾರೆ ಅಂತ ಇಟ್ಕೊಳ್ಳಿ. ಕೊಂಡ್ಕೊಂಡ್ಮೇಲೆ ಏನ್ ಮಾಡ್ತಾರೆ, ಸರ್ಕಾರ ಸ್ವಂತ ಬಳಸಕ್ಕಾಗಲ್ಲ, ಮತ್ತದನ್ನ PDS ಅಲ್ಲಿ ಕೊಡ್ಲೇಬೇಕು. ಸೊ ಆ ಕ್ವಾಲಿಟಿ ಬಂದ್ರೆ ಮತ್ತೆ ನಿಮ್ಗೆ ಬರ್ಬೇಕದು. ಸೊ ಆ ಕಾರಣಕ್ಕಾಗಿ ಅದು ಉತ್ತಮವಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಮಾಡಿದ್ರೆ ಸಾಧ್ಯನೇ. ಆದ್ರೆ ಮಾತ್ರ ಸರ್ಕಾರನ ಮುಂದೆ ಕೊಂಡ್ಕೊಳ್ಳೋದಾಗಲಿ, ಸ್ಟಾಕ್ ಮಾಡಿ ನಂತರ ದಿನಗಳಲ್ಲಿ ಅದ್ PDS ವ್ಯವಸ್ಥೆಯಲ್ಲಿ ಕೊಡೋದಕ್ಕಾಗಲಿ ಅನುಕೂಲ ಆಗ್ತದೆ. ಅದನ್ನ ಅಲ್ಲ ನಾನು ಹೇಳ್ತೀನಿ ಇನ್ನೊಂದು ಸರ್, ಈಗ ನಿಮ್ಮ ಮಾತಿನ ಪ್ರಕಾರನೇ ನಾನು ಹೇಳ್ತಾ ಇರೋದೇನು, ಈಗ ಇದನ್ನ ಅರ್ಧಿ ಟೈಮ್ ಆಫ್ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮ್ ಅಲ್ಲಿ ಅದನ್ನ ಮಾಡ್ಬಿಟ್ಟು ಇಂಥ ಕಡೆ ನೀವು ಹೋಗ್ಬಿಡಿ, ನೀವೇ ಅಡ್ವಾನ್ಸ್ ಆಗಿ ನೀವು ಹೋಗೊಂದು ನಿಮ್ಮ ನಂಬರ್ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ನೀವು ಇದನ್ನ ಮಾಡಿ. ಈಗ ಏನಾಗ್ತದೆ, ಈಗ 15 ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದೀವಿ ಜೋಳಕ್ಕೆ. ಈಗ KMFR ಮೆಕ್ಕೆಜೋಳನ ನಮ್ಮಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ತಗೊಳ್ತಾ ಇದ್ದಾರೆ, ಅದನ್ನವರೆಗೂ ನಮಗೆ ಟೈಮ್ ಈ ತರದಲ್ಲಿ ಅಡ್ವಾನ್ಸ್ ಆಗಿ ನಾವು ಮಾಡಿದಾಗ ಏನಾಗ್ತದೆ, ರೈತರು ತಗೊಂಡು ಹೋಗಿ ಅಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈ ತರದಲ್ಲಿ ಅಂದ್ರೆ ಇದು ಒಂದು ಎಕ್ಸಾಂಪಲ್ ಸರ್, ಈ ತರದನ್ನ ಅಡ್ವಾನ್ಸ್ ಆಗಿ ಮಾಡೋದಕ್ಕೆ ಸಮಸ್ಯೆ ಏನಿದೆ ಅಧಿಕಾರಿ ವರ್ಗದಲ್ಲಿ ಅನ್ನೋದು ನನಗೆ ಒಂದು ಸಮಸ್ಯೆ. ಅಡ್ವಾನ್ಸ್ ಆಗಿ ಏನ್ ಅಡ್ವಾನ್ಸ್ ಆಗಿ ಏನ್ ಮಾಡಬೇಕು ಅಂತ ಬಯಸ್ತಾ ಇದೀರಿ ತಾವು? ತಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅಡ್ವಾನ್ಸ್ ಆಗಿ ಮೊದಲನೇ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ, ಈಗ ನವೆಂಬರ್ ಕಟಾವ್ ಆಗ್ತಾ ಇದೆ ನಮ್ಮ ಈ ಭಾಗದಲ್ಲಿ, ನಮ್ಮ ಈ ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ಕಟಾವ್ ಆಗ್ತಾ ಇದೆ ಅಂದಾಗ ಅದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ನಮ್ಗೆ ನಂಬರ್ ನಿಮ್ಮ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ಕೊಡ್ತಾರೋ ಬಿಡ್ತಾರೋ ರೈತರು ಸೆಕೆಂಡ್ರಿ, ಈಗ ಅಲ್ಲಿಗಿನ್ನ ಆ ರೇಟ್ಗಿನ್ನ ಇಲ್ಲಿ ಜಾಸ್ತಿ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಾನು ಕೂಡ ಮಾರ್ತೀನಿ. ನಾ ಇಲ್ಲಿ ವ್ಯವಹಾರಸ್ಥರು ಯಾರೋ ಬಂದ್ರೆ ಖರೀದಿ ಯಾರೇ ಬಂದ್ರು ಕೂಡ ನಾನು ಇಲ್ಲೇ ಕೊಟ್ಟು ತಲೆ ತೊಳ್ಕೊಂಡ್ಬಿಡ್ತೀನಿ. ಮತ್ತೆ ನಾನು ಇಲ್ಲಿಂದ ಚೀಲ ತಗೊಂಡ್ಬಂದು ಟ್ರ್ಯಾಕ್ಟರ್ ಹಾಕೊಂಡು ತಗೊಂಡು ಹೋಗಿ ಡಿಸ್ಟ್ರಿಕ್ಟ್ ಕೊಡ್ರಿ ಕೊಡ್ಬೇಕು ಅಂದ್ರೆ ನನಗೆ ಇನ್ನೂ ದೊಡ್ಡ ಸಮಸ್ಯೆ. ಇಲ್ಲಿಂದ ನಮ್ದು 80 ಕಿಲೋಮೀಟರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ದಾವಣಗೆರೆ ಕೊಡಬೇಕು ಅಂತ. ಅಲ್ಲಿಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಹಮಾಲ್ರು, ಅಲ್ಲಿ ಇರ್ತಕ್ಕಂತ ಇದು ಹಂದಿ ಕಾಟುಗಳು, ಮತ್ತೊಂದು ಕಾಟುಗಳು, ಮತ್ತೆ ಅದೆಲ್ಲ ಯಮಯಾತನೆ ಆಗೋಯ್ತು ನಮ್ಮ ಹೊನ್ನಾಳಿನಲ್ಲಿ. ಈಗ ಕಳೆದ ಏಳೆಂಟು ವರ್ಷ ಕೆಳಗಡೆ ಮೆಕ್ಕೆಜೋಳ ತಗೊಂಡೋದಾಗ ನಮ್ಮ ಜೀವನ ಯಾಕೋ ಬೇಡ ಹೋಗಿತ್ತು, ಅರ್ಧ ಬರೀ ಹಂದಿಗಳೇ ತಿಂತ ಹಾಳು ಮಾಡ್ಬಿಟ್ಟು ನಮ್ಗೆ ಆ ಟೈಮಲ್ಲಿ. ಹೇಳೋದಿರೋಲ್ಲ ಕೇಳೋದಿಲ್ಲ, ರಾತ್ರಿ ಸೆಕ್ಯೂರಿಟಿ ಇರಲ್ಲ ನಮ್ಗೆ ಇರೋದಕ್ಕೆ. ಈ ತರದಲ್ಲೆಲ್ಲ ಸಮಸ್ಯೆ ಇರುತ್ತೆ ಸರ್. ಈ ತರದ ಆ ಉದ್ದೇಶಕ್ಕೆ ನಾನು ನಿಮ್ಮನ್ನ ಇದು ಮಾಡ್ತಾ ಇದ್ದೀನಿ ಸರ್. ದಯವಿಟ್ಟು ಇದಕ್ಕೆ ಈ ತರದಲ್ಲಿ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಆಗೋದಿದ್ರೆ ನಿಮ್ ಕಡೆಯಿಂದ ರೈತರಿಗೆ, ಅಂದ್ರೆ ನಾನೊಬ್ಬನೇ ಅಂತಂದ್ರೆ ನಮ್ತ ಬಹಳ ಜನ ಇದಾರೆ ರೈತರು. ಖಂಡಿತ, ಅದಕ್ಕಾಗಿ ಏನಿದೆ ಅಂದ್ರೆ ನೀವು ಪೂರ್ತಿ ನೀವು ಬೆಳೆದಿದ್ದ ಎಲ್ಲ ಸಾಮಗ್ರಿನ ತಗೊಂಡೋಗಿ ನೀವು ಕೇಂದ್ರಕ್ಕೆ ಮುಂಚಿತವಾಗಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಸ್ಯಾಂಪಲ್ ತಗೊಂಡೋಗಿ ಪರೀಕ್ಷೆ ಮಾಡಿಸಿ ಆ ಮಿನಿಮಮ್ ಪರ್ಸೆಂಟೇಜ್ ಮಾಯಿಶ್ಚರ್ ಪರ್ಸೆಂಟೇಜ್ ಇದೆ ಮತ್ತೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ನ ಮೀಟ್ ಆಗ್ತಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅವ್ರು ಓಕೆ ಮಾಡಿದ್ಮೇಲೆ ನೀವು ಟೋಟಲ್ ನೀವೇನು ಬೆಳೆದಿರ್ತೀರಿ ಅದನ್ನು ಸರ್ಕಾರಕ್ಕೆ ಅಲ್ಲಿ ಮಿನಿಮಮ್ ಸೇವಾ ಕೇಂದ್ರಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ನೀವು ಕೊಡೋದಕ್ಕೆ ಅವಕಾಶ ಇದೆ. ನೀವು ಹೇಳ್ತಾ ಇರೋದು ಮುಂಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ. ಮಾಡ್ಕೊಡಿ ಒಂದು ಪ್ಲಸ್. ಆಮೇಲೆ ಇನ್ನೊಂದು ಸರ್, ಈಗ ಹೋಬಳಿ ಮಟ್ಟದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಏನೇ ಮಾಡಿದ್ರು ಕೂಡ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿ ಇದೆ, ಅದ್ರಲ್ಲಿ 3-4 ಹಳ್ಳಿ ಇರುತ್ತೆ, ಅಲ್ಲಿಗೆ ಒಂದು ಪಾಯಿಂಟ್ ಅನ್ನ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ರೈತರಿಗುತ್ತೆ. ಯಾಕೆ ತಾಲೂಕ್ ಕಟ್ಕೊಟ್ರಿ ಹೋಗ್ಬೇಕು ಅಂದ್ರೆ ಇಡೀ ಒಂದು ದಿವಸ ಅವ್ನು 5 ಜನಕ್ಕೂ ಅವ ಕೂಲಿಯವ್ರನ್ನ ಕಟ್ಕೊಂಡು ಅವನ ಜೊತೆ ಸಹಾಯದ್ರ ಜೊತೆಗೆ ಒಂದು ವೆಹಿಕಲ್ ಮಾಡ್ಕೋಬೇಕು, ಬಾಡಿಗೆ ವೆಹಿಕಲ್ ಮಾಡ್ಕೋಬೇಕು, ಆ ಬಾಡಿಗೆ ಮೇಲೆ ಬರುತ್ತೆ, ಕೂಲಿಯವ್ರಿಗೆ ಕೂಲಿ ಬರುತ್ತೆ. ಇದು ಇಲ್ಲಿ ಹತ್ರದಲ್ಲಾದ್ರೆ ಅವ್ನು ಎತ್ತು ಗಾಡಿ ಇರುತ್ತೋ ಅಥವಾ ಒಂದು ಟಿಲ್ಲರ್ ಇರುತ್ತೆ, ಪವರ್ ಟಿಲ್ಲರ್ ಇರುತ್ತೆ, ಅದ್ರಲ್ಲೇ ಹಾಕೊಂಡು ಅವನು ಹೋಗಿ ಕೊಟ್ಟು ಸಂಜೆ ಅಷ್ಟೊತ್ತಿ ಮನೆ ಬರುವಂತ ಒಂದು ವ್ಯವಸ್ಥೆ ಆಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಸರ್. ಯಾಕಂದ್ರೆ ಹೋಬಳಿ ಮಟ್ಟದಲ್ಲಿ ಒಂದು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ, ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಕೊಡಿ. ಬೇಡ 3-4 ಗ್ರಾಮ ಪಂಚಾಯತಿ ಸೇರಿಸ್ಬಿಟ್ಟು ಒಂದು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಹೇಗಿದ್ರು ಅವ್ರೀಗ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಂಡು ನಾವು ಕೊಟ್ಟರು ಕೂಡ ಅಲ್ಲಿಂದ ಮತ್ತೆ ಅವರು ಲಾರಿ ಬಾಡಿಗೆ ಮಾಡಿ ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾರೆ ಅಲ್ವಾ? ಕರೆಕ್ಟ್. ನೀವು ಹೇಳ್ತಾ ಇರೋದು ನಿಮ್ಮ ದೃಷ್ಟಿಯಿಂದ ಖಂಡಿತ ಸರಿ ಇದೆ. ಆದ್ರೆ ಈ ಖರೀದಿ ಕೇಂದ್ರಗಳನ್ನ ಆಪರೇಟ್ ಮಾಡಬೇಕಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಪರೇಟ್ ಮಾಡಬೇಕು, ಸರ್ಕಾರಿ ಅಧಿಕಾರಿಗಳೇ ಅಲ್ಲಿ ಕೂರ್ಬೇಕು, ಕ್ವಾಲಿಟಿ ಇನ್ಶೂರೆನ್ಸ್ ಕ್ವಾಲಿಟಿ ಅನ್ಶೂರ್ ಮಾಡ್ಕೊಳ್ಳೋಕೆ ಸರ್ಕಾರಿ ಅಧಿಕಾರಿಗಳೇ ಕೂರ್ಬೇಕು. ಈಗಾಗಲೇ ಗೊತ್ತಿದೆ, ಸಾಮಾನ್ಯವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಅಲ್ಲಿ ಸಾಮಾನ್ಯವಾಗಿ ಕೂರ್ಬೇಕಾದಂತಹ ಪರಿಸ್ಥಿತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಇಲಾಖೆ ಕಾರ್ಯಕ್ರಮಗಳನ್ನ ನಡೆಸೋದೆ, ಇಲಾಖೆ ಕಾರ್ಯಕ್ರಮಗಳನ್ನ ರೈತರಿಗೆ ತಲುಪಿಸೋದೆ ಕಷ್ಟ ಆಗ್ತದೆ. ಹಲವಾರು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಖರೀದಿ ಕೇಂದ್ರದಲ್ಲಿ ಇದ್ದಾರೆ ಅನ್ನುವಂಥ ಉತ್ತರ ಬರ್ತದೆ. ಸೊ ಹಂಗಾಗಿ ಬಹಳ ದಿನಗಳ ನಂತರ ಈ ಖರೀದಿ ಕೇಂದ್ರಗಳನ್ನು ನಡೆಸೋದು ಕಷ್ಟ ಆಗ್ತದೆ. ಮತ್ತೆ ನೀವು ಹೇಳಿದಂಗೆ ಗ್ರಾಮ ಪಂಚಾಯತ್ ಹಂತಕ್ಕೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಅಷ್ಟು ಖರೀದಿ ಕೇಂದ್ರಗಳಿಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಸವಾಲಿನ ದಿನಗೂಲಿ ಮೇಲೆ ಅಲ್ಲ, ಒಂದು ಅದನ್ನೇ ದಿನಗೂಲಿ ಮೇಲೆ ಯಾರೋ ಓದಿದಂತರ ಆ ಭಾಗದಲ್ಲಿ ಯಾರೋ ಒಂದಷ್ಟು ಜನ ಇರ್ತಾರೆ, ಅವರನ್ನು ತಗೋಬಹುದು ಮಾಡ್ಬೋದು ಅಧಿಕಾರಿಗಳ ಉಸ್ತುವಾರಿನಲ್ಲಿ. ಅಂದ್ರೆ ಈಗ ನಮ್ಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಇದ್ದೇ ಇರ್ತಾರೆ, ಇವಾಗ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಹೋಬಳಿ ಮಟ್ಟದಲ್ಲಿ ಇರುವಂತ ಒಂದು ಕೇಂದ್ರದಲ್ಲಿ ಒಬ್ರು ಇದ್ದೇ ಇರ್ತಾರೆ. ಸೊ ಅವರ ಒಂದು ಅಧೀನದಲ್ಲೇನೆ ಒಂದಷ್ಟು ಜನ ದಿನಗೂಲಿ ನೌಕರರನ್ನು ತಗೊಂಡು ಮಾಡ್ಬೋದಲ್ವಾ? ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ಅಟ್ಲೀಸ್ಟ್ ಹಿಂಗಿದೆಪ್ಪ ನಿಂದಿದೆ ಎಷ್ಟಿದೆ ನೀವು ತಗೊಂಡೋಗಿ ಅಲ್ಲಿಗೆ ಡಂಪ್ ಮಾಡ್ಬಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಅದು ಪ್ರೋಸೆಸ್ ಆಗೋಗುತ್ತಲ್ಲ ಅಂತ. ಇಲ್ಲ, ಪ್ರಮುಖವಾಗಿ ಇಲ್ಲಿ ಗುಣಮಟ್ಟ ಪರಿಶೀಲನೆ ಮಾಡಿ ನಿಮ್ಮನ್ನ ಖರೀದಿ, ನಿಮ್ಮ ಪ್ರಮಾಣವನ್ನ ದಾಖಲಿಸಬೇಕು, ಖರೀದಿ ಮಾಡಬೇಕು. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನುದಾನವನ್ನು ಕೂಡ ಕೊಡಬೇಕಾಗ್ತದಲ್ಲ. ಆ ಕಾರಣಕ್ಕೆ ಗುಣಮಟ್ಟ ಪರಿಶೀಲನೆ ಮಾಡಬೇಕು ಅಂದ್ರೆ ಖಂಡಿತ ಒಬ್ಬ ಕ್ವಾಲಿಫೈಡ್ ಅಧಿಕಾರಿ ಅಲ್ಲಿ ಇರಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದು ಕಡಿಮೆ ಸಂಖ್ಯೆಯಲ್ಲಿ ಹೋಬಳಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತರೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ಬಹುಶಃ ಕೃಷಿ ಇಲಾಖೆಯಲ್ಲಿ ನಂತರ ದಿನಗಳಲ್ಲಿ ಕೆಲವು ಅಧಿಕಾರಿಗಳನ್ನ ರೆಕ್ರೂಟ್ ಮಾಡೋಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಬಹುಶಃ ಇಲಾಖೆ ಸದೃಢವಾದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವಕಾಶಗಳಿವೆ. ಅವರು ಸಮಯಕ್ಕೆ ಸಮಂಜಸವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ರೈತ ಬಾಂಧವರಿಗೆ ಈಗ ತುಂಬ ಕಷ್ಟದಲ್ಲಿ ಇದ್ದಾರೆ. ಅವರು ಬೆಳೆ ಬೆಳೆದಿದ್ದಾರೆ, ಅದಕ್ಕೆ ಬೆಂಬಲ ಬೆಲೆ ಇಲ್ಲ ಅಥವಾ ಕಡಿಮೆ ಬೆಲೆಗೆ ಮಾರಬೇಕಲ್ಲ ಅಂತ ಒಂದು ಕಷ್ಟ ಇದೆ. ಇಲ್ಲ, ಖಂಡಿತ ಬೆಂಬಲ ಬೆಲೆ ಯೋಜನೆಯ ಅನುಕೂಲ ಅವ್ರಿಗೂ ಗೊತ್ತಿದೆ, ಅವರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಇದ್ದದ್ದು ತಾಲೂಕು ಹಂತದಲ್ಲಿ ಮಾಡ್ತಾ ಇರುವಂತದನ್ನ ಗ್ರಾಮ ಪಂಚಾಯತ್ ಹಂತಕ್ಕೆ ತರಬೇಕು ಅಂತ ಕೇಳ್ತಾರೆ. ಗ್ರಾಮ ಪಂಚಾಯತ್ ಹಂತದಲ್ಲಿ ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ತಾಲೂಕಲ್ಲಿ 150 200 ಗ್ರಾಮಗಳು ಇರ್ತವೆ, ಎಲ್ಲ ಪ್ರತಿಯೊಂದು ಗ್ರಾಮದವರು ಬಂದಿರ್ತಾರೆ. ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಏನಾಗ್ತದೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಅಲ್ಲ, ಕರೆಕ್ಟ್, ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು, ನಿಮ್ ಉದ್ದೇಶ ಸರಿ ಇದೆ. ಈಗ ನನಗೆ, ನಾನು ನಿಮ್ ಜೊತೆ ಮಾತಾಡಿದೀನಿ, ನೀವು ನನಗೆ ಹತ್ರ ಆದ್ರಿ, ಮೆಂಟಲಿ ಫಿಸಿಕಲಿ ನನಗೆ ಹತ್ರ ಆಗ್ಲಿ, ಬಂದಿದೆ ಅಂತ ನೋಡಪ್ಪ, ಒಂಚೂರು ನಮ್ಮವರೇ ಬಂದಿದ್ದಾರೆ ಅಂತ ನೀವು ನನಗೆ ಫೇವರ್ ಮಾಡ್ತೀರಿ, ಇದು ಮಾಡ್ತೀರಿ. ಅಲ್ಲಿ ಓವರ್ ಆಲ್ ಆಗಿ ನಾನು ಹೇಳ್ತೇನೆ, ಎಲ್ರಿಗೂ ಅದನ್ನ ಮಾಡಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೋಬಳಿ ಮಟ್ಟದಲ್ಲಿ ಒಂದು ಇದು ಮಾಡ್ಬಿಟ್ರೆ, ನೀವು ಟೆಸ್ಟಿಂಗ್ ನಾವು ಹೇಳಿದಂಗೆ ಮಾಡ್ತಾರೆ ಅಥವಾ ಅದು ಗುಣಮಟ್ಟ ಏನಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾ ನಾವು ಹೋಗ್ಬೋದು. ಯಾಕಂದ್ರೆ ಸ್ವಲ್ಪ 1 kg 2 kg ತಗೊಂಡು ಹೋಗೋದೇ ದೊಡ್ಡವಮ್ಮ, ದೊಡ್ಡ ವಿಷಯ ಏನೇ ಆಗಿರಲ್ಲ ಅದು. ಆದ್ರೆ ಈ ಮಟ್ಟದಲ್ಲಿ ಕಲೆಕ್ಷನ್ ಪಾಯಿಂಟ್ ಅಂತ ಒಂದು ಮಾಡ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೆ. ಮಾಡಿ ನೀವು ಹೇಳಿದ್ರಲ್ಲ, ಅದು ಮಾಡ್ಕೊಂಬರಲ್ಲ ತಾಲೂಕು ಲೆವೆಲ್ ಅಲ್ಲೇ ಹೋಗೋಣ ಸರ್. ನಾನು ಅದಕ್ಕೆ ಅದ್ರ ಬಗ್ಗೆ ಇಲ್ಲ, ಯಾಕಂದ್ರೆ ಅಲ್ಲಿ ಅಧಿಕಾರಿ ಪರಿಣಿತರು ಇರ್ತಾರೆ, ಮಾಡ್ಕೊಂಡು ಬರಬಹುದಲ್ವಾ ಅಂತ. ಹೌದು, ಖಂಡಿತ ನಿಮ್ಮ ಪ್ರಶ್ನೆ ಸಮಯೋಚಿತವಾಗಿದೆ, ರೈತ ಬಾಂಧವರಿಗೆ ಅನುಕೂಲ ಆಗುವಂಥದ್ದೇ ನಿಮ್ಮ ಪ್ರಶ್ನೆ ಕೇಳೋದು, ಖಂಡಿತ ಸರಿ ಇದೆ. ಇವತ್ತಿನ ಇಲಾಖಾ ಅಧಿಕಾರಿಗಳ ಸಂಖ್ಯೆ ಮತ್ತು ವೇಕೆನ್ಸಿ ಪೊಸಿಷನ್ ನೋಡಿದ್ರೆ ಆ ಮಟ್ಟಕ್ಕೆ ತರೋದಕ್ಕೆ ಕಷ್ಟ ಆಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲಾಖೆ ಇಲ್ಲ ಆಗತ್ತೆ ಸದ್ಯದಲ್ಲಿ ಅದು ರಿಕ್ರೂಟ್ಮೆಂಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದನ್ನು ವಿಸ್ತರಣೆ ಮಾಡೋದಕ್ಕೆ ಅಥವಾ ಕೆಳ ಹಂತಕ್ಕೆ ತರೋದಕ್ಕೆ ಇಲಾಖೆಗೆ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತದೆ. ಆ ವಿಚಾರವನ್ನು ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತೇನೆ. ಕರೆ ಮಾಡೋದಕ್ಕೆ ಮಂಜುನಾಥ್ ಅವರು ತುಂಬಾ ತುಂಬಾ ಧನ್ಯವಾದಗಳು. ಸಮಯಕ್ಕೆ ಸಮಂಜಸವಾದ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಅದಕ್ಕಾಗಿ ನಾವು ಸುಮಾರು ಒಂದು 15 ನಿಮಿಷ ಸಮಯವನ್ನ ತೆಗೆದುಕೊಂಡ್ವಿ ಮಂಜುನಾಥ್ ಅವರೇ. ಇನ್ನೂ ಅನೇಕ ಕೇಳುಗರು ಪ್ರಶ್ನೆ ಮಾಡೋರು ಇದ್ದಾರೆ. ಕೇಳುಗರೆ, ರಾಜ್ಯವ್ಯಾಪಿ ಪ್ರಸಾರದ ಈ ಒಂದು ಕೃಷಿ ಇಲಾಖೆಯ ನೇರ ಫೋನಿನ ಕಾರ್ಯಕ್ರಮ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ವಿಷಯ ಇವತ್ತಿನ ಕಾರ್ಯಕ್ರಮ. ತಾವು ಈಗೂ ಕೂಡ ಪ್ರಶ್ನೆಯನ್ನು ಕೇಳ್ರಿ, ಇನ್ನೂ ಮಹತ್ವದ ಮಾಹಿತಿಯನ್ನು ನಾವು ಕೊಡೋರಿದ್ದೇವೆ. ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಉದ್ದೇಶದ ಬಗ್ಗೆ ನಾವು ಹೇಳ್ತಾ ಇದ್ರಿ, ಇನ್ನೊಮ್ಮೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸಂಕ್ಷಿಪ್ತವಾಗಿ. ಹೆಚ್ಚಿನ ಉತ್ಪಾದನೆ ಆದಂಥ ಸಂದರ್ಭದಲ್ಲಿ ರೈತರಿಗಾಗುವಂಥ ನಷ್ಟವನ್ನು ತಪ್ಪಿಸೋದಕ್ಕೆ, ಕೊಯ್ಲಿನೋತ್ತರ ನಷ್ಟವನ್ನು ತಪ್ಪಿಸೋದಕ್ಕೆ ಕೃಷಿ ಉತ್ಪನ್ನಗಳನ್ನು, ತೋಟಗಾರಿಕೆ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಿ ಅಂತ ಒಂದು ಕಳಕಳಿ ಸರ್ಕಾರದ. ಖಂಡಿತ ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ಅಯ್ಯ ನಮಸ್ತೆ, ಮೈಸೂರಿಂದ ಹೇಳಿ, ಪ್ರಶ್ನೆ ಕೇಳಿ. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ಅಲ್ಲ ನೀವು ನಿಮ್ದು ಎಲ್ಲ ಹೆಸರು ಗೊತ್ತಿದೆ, ಬರೀ ಹೆಸರು ಹೇಳಿ ಗೊತ್ತಿದೆ, ನಿಮ್ದು ಪ್ರಶ್ನೆ ಅಷ್ಟೇ ಕೇಳಿ. ಎರಡು ಪ್ರಶ್ನೆ ಇದೆ, ಅದು ಕೇಳಿ ನೀವು ಸಂಕ್ಷಿಪ್ತವಾಗಿ. ಭತ್ತ ಬೆಳಿತೀವಿ, ಬೇಸಿಗೆ ಕಾಲದಲ್ಲಿ ದ್ವಿದಳ ಧಾನ್ಯ ಉದ್ದು ಹಸಿರು ಅಲಸಂದೆ ಬೆಳಿತೀವಿ. ಈಗ ಭತ್ತ ಬಿಡಿಸಿ ಅಕ್ಕಿ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಬೇಳೆ ಮಾಡ್ತೀವಿ. ಮುಂದಕ್ಕೆ ಏನು ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಇಲ್ಲ ಅದ್ರ ಬಗ್ಗೆ ಸೇಫ್ಟಿ ಆದ್ರೆ ವಿಜ್ಞಾನಿಗಳನ್ನಾರ ಕರೆಸಿ ನಮ್ಮ ರೈತ ಸಂಘದಲ್ಲಿ ಒಂದು ಟ್ರೈನಿಂಗ್ ಆರ ಕೊಟ್ರೆ ಮುಂದಿನ ಪ್ರೊಸೆಸರ್ಸ್ ಏನ್ ಮಾಡ್ಬೇಕು ಅನ್ನೋದನ್ನು ತಿಳಿಸಿದೆ. ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಗುರುಗಳ. ಖಂಡಿತವಾಗಿಯೂ ಬಹುಶಃ ಕೃಷಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಈ ವಿಚಾರವಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತಾವು ಈ ಕಾರ್ಯಕ್ರಮದಲ್ಲಿ ಏನು ಭಾಗಿ ಆಗಿರಲಿಲ್ಲ ಅನ್ನೋದಾದರೆ, ತಮ್ಮಂಥ ಆಸಕ್ತ ರೈತರನ್ನ, ತಾವು ರೈತ ಸಂಘದವರು ಅಂತ ಹೇಳ್ತೀರಿ, ರೈತ ಸಂಘದ ಗುಂಪುಗಳನ್ನು ಅಲ್ಲಿ ಆಸಕ್ತ ರೈತರನ್ನ ಗುಂಪು ಮಾಡಿಕೊಂಡು ಕೃಷಿ ಇಲಾಖೆಗೆ ನಮ್ಗೆ ಈ ರೀತಿ ತರಬೇತಿ ಬೇಕು, CFTR ಈ ರೀತಿ ತರಬೇತಿ ಆಯೋಜನೆ ಮಾಡಿಕೊಡಿ ಅಂತ ತಾವು ಭೇಟಿ ಮಾಡಿ ಒಂದು ಅಹವಾಲನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಕೃಷಿ ಇಲಾಖೆ ವತಿಯಿಂದ ಆಗಲೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಅವಕಾಶಗಳಿದೆ. ಅಥವಾ ನಮ್ಮ ಕೆಪೆಕ್ಸ್ ಸಂಸ್ಥೆಯಿಂದನೇ ಕೂಡ CFTR ನಲ್ಲಿ ನಿಮಗೆ ತರಬೇತಿಯನ್ನ ಆಯೋಜನೆ ಮಾಡಿಕೊಡ್ತೀವಿ. ಆದರೆ ನೀವು ರಿಕ್ವೈರ್ಡ್ ನಂಬರ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು 25-30 ಜನ ಈ ಆಸಕ್ತರು ಈ ತರದವರು ನೋಂದಾಯಿಸಿಕೊಂಡ್ರೆ ಖಂಡಿತವಾಗ್ಲೂ ಈ ತರ ತರಬೇತಿಗಳನ್ನ ಆಯೋಜನೆ ಮಾಡಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಿಮ್ ಯೋಜನೆಗೆ ಮೌಲ್ಯ ಮಾಪನ ಮಾಡ್ಬೇಕಾದ್ರೆ ನಮ್ಗೆ ರೈತರಿಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ ಗುರುಗಳೇ. ವಿಜ್ಞಾನ ಈಗ ಬಹಳ ಬೆಳೆದು ಬಿಟ್ಟದೆ. ಹೌದು, ಅದರಿಂದ ಹೆಚ್ಚಿಗೆ ವಿಜ್ಞಾನ ಕೊಟ್ಟರೆ ಏನೊಂದು ಈಗ ಭತ್ತ ಬಿಡಿಸ್ತೀವಿ ಅಕ್ಕಿ ಆಯ್ತದೆ, ಇಷ್ಟೇ ನಮ್ಗೆ ಗೊತ್ತು. ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೈತರಿಗೆ. ಅದೇ ನಾವು ಇವತ್ತು ಹೇಳ್ಕೊತಾ ಬಂದ್ವಿ, ಈಗ ಏನ್ ಮಾಡ್ಬೇಕು ಏನ್ ಬೆಳೆಬೇಕು ಅಂತ. ಪ್ರತಿಯೊಂದು ಬೆಳೆಗೂ ಕೂಡ ಪ್ರತ್ಯೇಕವಾದಂತ ಮೌಲ್ಯವರ್ಧನೆ ಮಾಡಕ್ಕೆ ಅವಕಾಶಗಳಿದಾವೆ, ಬ್ರ್ಯಾಂಡಿಂಗ್ ಮಾಡಕ್ ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ಜನ ರೈತರು ನಿಮ್ ಜಿಲ್ಲೆಯವರೇ ನಿಮ್ ತಾಲೂಕಿನವರೇ ಈ ರೀತಿ ಕಾರ್ಯಕ್ರಮ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಕೇಳ್ತಾ ಇರೋದು ಬಹುಶಃ ಸವಾಲುಗಳು ಯಾವ್ದು ಇದಾವೆ ಅನ್ನೋದೇ ಇರ್ಬೋದು. ಅಲ್ಲ, ಅವರು ಭತ್ತ ಮತ್ತೆ ದ್ವಿದಳ ಧಾನ್ಯಗಳ ಬಗ್ಗೆ ಮಾಡ್ತಾರೆ. ಖಂಡಿತ ಖಂಡಿತ ಅದು ಮಾಡಕ್ ಅವಕಾಶಗಳಿದೆ. ಸಣ್ಣ ಮತ್ತು ಅತಿ ಸಣ್ಣ ಆಹಾರ ಸಂಸ್ಕರಣೆದಾರರು ಏನೇನು ಸಮಸ್ಯೆ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆಹಾರ ಸಂಸ್ಕರಣಾ ಉದ್ದಿಮೆದಾರರಿಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಏನಂದ್ರೆ, ಒಂದು, ಅವರು ಆಧುನಿಕ ಯಂತ್ರೋಪಕರಣ ಅಳವಡಿಸಿಕೊಂಡು ಉದ್ದಿಮೆಯನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಸಾಕಷ್ಟು ಕೊರತೆ ಇದೆ. ಅವರಿಗೆ ತಿಳುವಳಿಕೆ ಕೊರತೆ ಇದೆ, ತಿಳುವಳಿಕೆ ಇಲ್ಲ. ಗುಣಮಟ್ಟ ಮತ್ತೆ ಆಹಾರ ಸಂಸ್ಕರಣಾ ನಿಯಂತ್ರಣ ಕ್ರಮಗಳು ಏನ್ ಮಾಡಬೇಕು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಮತ್ತೆ ಅದನ್ನ ನೈರ್ಮಲ್ಯ ಮತ್ತು ಉತ್ತಮ ತಯಾರಿಕಾ ಅಭ್ಯಾಸಗಳೇನಿದಾವೆ ಆ ಸ್ಟ್ಯಾಂಡರ್ಡ್ಸ್ ಬೇಕು, ಅದ್ರ ಬಗ್ಗೆ ಕೂಡ ಅವ್ರ ತಿಳುವಳಿಕೆ ಇಲ್ಲ. ಮತ್ತೆ ಈ ಉದ್ದಿಮೆಯನ್ನ ಅವರು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಸೌಲಭ್ಯ ಬೇಕು, ಸಾಲ ಸೌಲಭ್ಯ ಎಲ್ಲಿ ಸಿಗ್ತದೆ, ಹೇಗ್ ಸಿಗ್ತದೆ, ಮೂಲ ಬಂಡವಾಳವನ್ನ ಎಲ್ಲಿ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಮತ್ತೆ ಈಗ ಗೊತ್ತೆ, ತಮ್ಗೆಲ್ಲ ಗೊತ್ತಿದ್ದಂಗೆ ಸಂಸ್ಕರಣೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡೋದಲ್ಲ. ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿ ಆದ ನಂತರ ಮಾರುಕಟ್ಟೆ ಮಾಡ್ಬೇಕಲ್ಲ, ಜನಕ್ಕೆ ಅದಕ್ಕೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಮಾರುಕಟ್ಟೆನ ಹುಡ್ಕೋಬೇಕು. ಅದಕ್ಕೆ ಬೇಕಾದಂತ ಇವತ್ತಿನ ಕನ್ಸ್ಯೂಮರ್ಸ್ಗೆ ಉತ್ತರ ಸಿಕ್ತು ಅಂತೇವೆ ತಮ್ಮ ಪ್ರಶ್ನೆಗೆ. ಗುರುಗಳೇ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗುರುಗಳಿಗೆ ನಿಮ್ಗೆ ತುಂಬಾ ಅಭಿನಂದನೆ. ಆಯ್ತು, ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ದಯವಿಟ್ಟು ಇನ್ ಮುಂದೆ ನಿಮ್ದು ಪ್ರಶ್ನೆಯನ್ನ ಡೈರೆಕ್ಟ್ ಕೇಳ್ಬಿಡಿ, ಯಾಕಂದ್ರೆ ನಮ್ ಕೇಳುಗರಿಗೆಲ್ಲ ನಿಮ್ದು ಹೆಸರು ಗೊತ್ತಿದೆ. ಕರೆ ಮಾಡಿದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು. ಮುಂದಿನ ಕರೆ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ಈ ಒಂದು PMFME ಯೋಜನೆ ಅಂದ್ರೆ ಏನು, ಇದ್ರ ಉದ್ದೇಶದ ಬಗ್ಗೆ ಇನ್ನೊಮ್ಮೆ ಮಾಹಿತಿ ಮಾಡಿಕೊಡಿ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಇದೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಕಳೆದ 3 ವರ್ಷದಿಂದ ಅದು ನಡೀತಾ ಇದೆ. ಮುಂದಿನ 2026ವರೆಗೂ ಕೂಡ ಈ ಯೋಜನೆಯನ್ನು ವಿಸ್ತರಿಸಿದೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ. ಸರ್, ಕೃಷಿ ಉತ್ಪನ್ನಗಳಿಗೆ ಸಂಸ್ಕರಣೆ ಬೇಕು ಅಂತಂದ್ರೆ ಈಗ ಬಡ ರೈತರು ಇರ್ತಾರೆ ಸರ್, 1 ಎಕರೆ 1/2 ಎಕರೆ ಮಾಡಿದ್ರು ದ್ವಿದಳ ಧಾನ್ಯ ಹಲವಾರು ಬೆಳೆಗಳು ಬೆಳ್ಕೊಂಡಿರ್ತಾರೆ ಸರ್. ಹೌದು, ಅವರಿಗೆ ಮೌಲ್ಯವರ್ಧನೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಿ ಸರ್? ಏನಾಗ್ತದೆ, ಕೃಷಿ ಮೌಲ್ಯವರ್ಧನೆ ಮಾಡೋದು ಅಂತ ಅಂದ್ರೆ ನೀವು ಬೆಳೆದಿರುವಂತ 1/2 ಎಕರೆ ಅಥವಾ 1 ಎಕರೆನಲ್ಲಿ ನೀವು ಮೌಲ್ಯವರ್ಧನೆ ಮಾಡಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಅದು ನಿಮ್ಮ ಬಳಕೆಗೆ ಅನುಕೂಲ ಆಗ್ತದೆ. ಮಾರುಕಟ್ಟೆಗೆ, ಹೌದು, ಮಾರುಕಟ್ಟೆಗೆ ತರಬೇಕು, ಹೆಚ್ಚಿನ ಆದಾಯ ಪಡಿಬೇಕು ಅನ್ನೋದಾದ್ರೆ ಒಂದು ಉದ್ದಿಮೆ ರೂಪದಲ್ಲಿ ತರಬೇಕು. ದೊಡ್ಡ ಪ್ರಮಾಣದಲ್ಲಿ ಇರಬೇಕು, ನಿಮ್ಮ ಬೆಳೆ ಆಗ್ಬೋದು ಅಥವಾ ನೀವು ಬೇರೆಯಿಂದ ಬೆಳೆಯನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಬೆಲೆಗೆ ಮಾರ್ಕೆಟ್ನಲ್ಲಿ ಮಾರುವಂತ ಅವಕಾಶಗಳನ್ನ ಉದ್ದಿಮೆಯಾಗಿ ನೀವು ಆರಂಭಿಸಿ ಒಂದು ಉದ್ದಿಮೆಯಾಗಿ ನಡೆಸಿದ್ರೆ ಅದರೊಳಗೆ ಆದಾಯನ ಕಂಡುಕೊಳ್ಳಕ್ಕೆ. ನೀವು ಉದ್ಯಮ ನಡೆಸಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರು, ವಿಶ್ವನಾಥ್ ಅವರೇ. ಬಡ ರೈತರಿಗೆ ತರಬೇತಿ ಯಾವ್ದಾದ್ರು ಇದೆ? ತರಬೇತಿ ಕಾರ್ಯಕ್ರಮ ಇದೆ, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ಆಯೋಜನೆ ಮಾಡಕ್ಕೆ ಅವಕಾಶ ಇದೆ ಸರ್. ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಯಾರು ಅರ್ಹರಿದ್ದಾರೆ ಅದ್ರ ಬಗ್ಗೆ ಹೇಳ್ಬಿಡಿ ಸರ್, ಇವರಿಗೆ ಉತ್ತರ ಸಿಗುತ್ತೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಯನ್ನ ಒಂದು ಉದ್ದಿಮೆಯಾಗಿ ಈ ಯೋಜನೆಯಲ್ಲಿ ಒಂದು ಉದ್ದಿಮೆಯನ್ನು ಆರಂಭಿಸೋದಕ್ಕೆ ಅಥವಾ ಈಗ ಆಲ್ರೆಡಿ ನೀವು ಉದ್ದಿಮೆಯನ್ನ ಮಾಡ್ತಾ ಇದ್ರೆ ಸಣ್ಣ ಹಂತದಲ್ಲಿ ಮಾಡ್ತಾ ಇದ್ರೆ ಅದನ್ನ ಎಕ್ಸ್ಪಾಂಡ್ ಮಾಡಕ್ಕೆ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಇಷ್ಟೇ ಬೇಕಾಗಿರೋದು, ಬೇರೆ ಏನೂ ಇಲ್ಲ. 18 ವರ್ಷ ವಯಸ್ಸಾಗಿದ್ದ ಯಾವುದೇ ಇಂಡಿವಿಜುವಲ್ ಮಾಡಕ್ಕೆ ಅವಕಾಶ ಇದೆ ನೋಡಿ, ನಿಮಗೂ ಅವಕಾಶ ಇದೆ. ಮತ್ತೆ ಇದರೊಳಗೆ ಕನಿಷ್ಠ ವಿದ್ಯಾರ್ಹತೆಯೂ ಕೂಡ ಇಲ್ಲ, ಬೇಕಾಗಿಲ್ಲ. ವಿದ್ಯಾರ್ಹತೆ ಬೇಕಾಗಿಲ್ಲ ಸರ್. ರೈತ ಮಕ್ಕಳು ಅಂದ್ರೆ ಮತ್ತೆ ಕೂಲಿ ದುಡ್ಕೊಂಡು ಹೋಗ್ತಾರಲ್ಲ ಸರ್. ಏನ್ ಹೇಳಿದ್ರಿ? ಈಗ ರೈತ ಮಕ್ಕಳು ಇರ್ತಾರೆ ಸರ್, ಕೂಲಿ ದುಡ್ಕೊಂಡು ಇರ್ತಾರೆ ಸರ್. ಈಗ ಜನರು ಮೇಲಿದ್ದಾರೋ ಆದ್ರೆ ಅವರು ಎಜುಕೇಶನ್ ಆಗಿರ್ತದೆ, ಎಸ್ ಎಲ್ ಸಿ ಓದಿರಿ ಬಿಡಿಸಿರ್ತಾರ. ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾರಲ್ಲ ಸರ್, ಅಂತರಿಗೆ ಒಂದ್ ಸ್ವಲ್ಪ ತರಬೇತಿ ಕೊಟ್ಟಿರ್ತಾರೆ, ಮೌಲ್ಯವರ್ಧನೆ ಮಾಡೋದಕ್ಕೆ ಒಳ್ಳೇದ ತರಬೇತಿ ಸಿಗುತ್ತಲ್ಲ. ಅವ್ರಿಗೊಂದು ಆಸಕ್ತಿ ಇರಬೇಕು, ಒಂದು ಉದ್ದಿಮೆಯನ್ನ ನಡೆಸಬೇಕು, ಉದ್ದಿಮೆಯನ್ನ ಮಾಡಬೇಕು, ತಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಂಬಿಕೆ ಇರಬೇಕು, ನಂಬಿಕೆ ಇರಬೇಕು, ಆಸಕ್ತಿ ಇರಬೇಕು. ಅದ್ರೆ ಖಂಡಿತ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಿಶ್ವನಾಥ್ ಅವರೇ. ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಮುಂದಿನ ಕರೆ. ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಏನು ಸರ್? ಈಗ ಒಂದು ಪಿ ಎಂ ಎಫ್ ಎಂಇ ಯೋಜನೆ ಆರಂಭ ಮಾಡಬೇಕಾದ್ರೆ ಅವ್ರು ಯಾವ ತರ ಗೈಡ್ ಮಾಡ್ತಾರೆ ತಮಗೆ? ಈಗಾಗಲೇ ಹೇಳದಂಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ವಿದ್ಯಾರ್ಹತೆಯೂ ಬೇಕಿಲ್ಲ, ಕೇವಲ 18 ವರ್ಷ ಆಗಿದ್ರೆ ಸಾಕು. ಉದ್ದಿಮೆ ನಡೆಸೋದಕ್ಕೆ ಅವ್ರಿಗೆ ಆಸಕ್ತಿ ಇರಬೇಕು ಅಷ್ಟೇ ಹೇಳಿದ್ವಲ್ಲ. ಅಂತ ವಿದ್ಯಾವಂತರು ಕೂಡ ಉದ್ದಿಮೆ ನಡೆಸಬೇಕು ಅಂತಂದ್ರೆ ಖಂಡಿತ ಆರಂಭದಲ್ಲಿ ಅವರಿಗೆ ಸಾಕಷ್ಟು ತೊಡಕುಗಳು ಬರ್ತವೆ. ಹೌದು, ಸಾಕಷ್ಟು ಪರವಾನಗಿ ಬೇಕಾಗ್ತದೆ, ವಿವಿಧ ಹಂತದಲ್ಲಿ ಪರವಾನಗಿ. ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಾವು ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕು ವೇಗಮರ ಗ್ರಾಮ ಅಂತೇಳಿ. ಹೆಸರು? ಸುಬ್ರಹ್ಮಣ್ಯ ಅಂತ. ಕೇಳು ಸುಬ್ರಹ್ಮಣ್ಯ ಅವರೇ, ಕೇಳ್ರಿ ಸರ್. ಈಗ ನಮ್ಮ ಕೃಷಿ ಇಲಾಖೆ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೂ ಕೂಡ ಧನ್ಯವಾದಗಳು. ಸರ್ ಈ ತುಂತುರು ನೀರಾವರಿ ಈಗ 2 ಹೆಕ್ಟೇರ್ಗೆ ನೇಮಕ ಮಾಡಿದ್ದೀರಿ, ನೀವು 1/2 ಎಕರೆಯಿಂದ ನೀವು ಮೇಲೆ ಸೌಲಭ್ಯ ಮಾಡಿದ್ರೆ ಅನುಕೂಲ ಆಗತ್ತೆ ಸರ್. ಕೆಲವರಿಗೆಲ್ಲ 1/2 ಎಕರೆ ಇದೆ, 3/4 ಎಕರೆ ಇದೆ ರೈತರಿಗೆ. ಪ್ರಶ್ನೆ ಇನ್ನೊಮ್ಮೆ ಕೇಳಿ ತಮ್ದು. ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಇದು 1/2 ಎಕರೆಯಿಂದ 1/2 ಎಕರೆಗೆ ತುಂತುರು ನೀರಾವರಿ ಅನುಕೂಲ ಮಾಡಿಕೊಟ್ರೆ. ಇದು ಇದು ತುಂತುರು ನೀರಾವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಲ್ಲ. ಈಗ ನೀವು ಯಾವ್ದಾದ್ರು ಸ್ವಂತ ಕೃಷಿ ಉತ್ಪನ್ನಗಳ ಆಧರಿಸಿ ಉದ್ಯಮ ಆರಂಭ ಮಾಡ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಾದ ವಿಷಯನ ನೀವು ಕೇಳಬೇಕು. ಇದು ಕಿರು ನೀರಾವರಿಗೆ ಸಂಬಂಧಪಟ್ಟಿದ್ದು ನಾವು ಹಿಂದೆ ಮಾಡಿದ್ವಿ, ನಾವು ಈಗ ಅಲ್ಲ, ಇವತ್ತಿಲ್ಲ, ಇದು ಮುಗ್ದಿದೆ ಆ ಕಾರ್ಯಕ್ರಮ. ಮುಂದಿನ ಕರೆಯನ್ನು ನೋಡೋಣ. ಈಗ ಡಾಕ್ಟರ್ ಶಿವಕುಮಾರ್ ಅವರೇ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ ಏನು, ಏನೇನು ಕಾರ್ಯಕ್ರಮ ಅವರು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಸಂಸ್ಕರಣೆ ಒಂದು ಉದ್ಯಮ ಆರಂಭ ಮಾಡುವವರಿಗೆ ಸಹಾಯ ಮಾಡ್ತಾರೆ, ಒಂದೊಂದಾಗಿ ಹೇಳಿ. ಈಗಾಗಲೇ ಹೇಳಿದಂಗೆ ಕನಿಷ್ಠ ವಿದ್ಯಾರ್ಹತೆಯೂ ಇಲ್ಲದೇ ಇರೋರು ಕೂಡ ಈ ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನಡೆಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಕಾರಣಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಇಟ್ಟಿದ್ದೀವಿ. ಯಾಕದು ಬೇಕಾಗ್ತದೆ ಅಂತಂದರೆ, ಅವಿದ್ಯಾವಂತರು ಕೂಡ ಉದ್ದಿಮೆಯನ್ನು ಆರಂಭ ಮಾಡಬೇಕಾದ ಸಂದರ್ಭದಲ್ಲಿ ಆರಂಭದಲ್ಲಿ ಕೆಲವು ತೊಂದರೆಗಳಿರ್ತವೆ. ವಿವಿಧ ಹಂತದಲ್ಲಿ ಪರವಾನಗಿ ಪಡಿಬೇಕಾಗ್ತದೆ, ಸರ್ಟಿಫಿಕೇಟ್, ಈಗ ಫುಡ್ ಇಂಡಸ್ಟ್ರೀಸ್ ಇರೋದ್ರಿಂದ FSSC ಸರ್ಟಿಫಿಕೇಶನ್ಗಳೆಲ್ಲ ಬೇಕಾಗ್ತದೆ. ಹಂಗಾಗಿ ಅವರಿಗೆ ಅದನ್ನೆಲ್ಲ ಒದಗಿಸ್ಕೊಡಕ್ಕೆ, ಮತ್ತೆ ಬ್ಯಾಂಕ್ ಸೌಲಭ್ಯ ಪಡ್ಕೋಬೇಕು, ಬ್ಯಾಂಕ್ ಸಾಲ ಸೌಲಭ್ಯ ಪಡಿಬೇಕು ಅಂತ ಹೇಳ್ತೀವಿ. ಬ್ಯಾಂಕ್ ನ ಸಾಲ ಸೌಲಭ್ಯ ಪಡಿಬೇಕಾದ್ರೆ ಬ್ಯಾಂಕ್ನಿಂದ ಯೋಜನಾ ವರದಿ ಕೇಳ್ತಾರೆ. ಈ ಅಂತ ಸಂದರ್ಭದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ. ಹೌದು, ಅದಕ್ಕಾಗಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನ ನಾವು ಜಿಲ್ಲಾ ಹಂತದಲ್ಲಿ ಕೃಷಿ ಇಲಾಖೆ ಅಲ್ಲಿ ಇಟ್ಟಿರ್ತೀವಿ. ಸೊ ಅವರು ಈ ಉದ್ದಿಮೆದಾರ ಏನು ಆಸಕ್ತಿ ಅಂತ ಇರ್ತಾರಲ್ಲ, ಅವರನ್ನ ಭೇಟಿ ಮಾಡಿದ್ರೆ ಖಂಡಿತ ಅವರೆಲ್ಲ ಸಹಾಯವನ್ನ ಮಾಡಿಕೊಡ್ತಾರೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿತ್ತು. ಇವತ್ತು ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯ ಕುರಿತು ಮಾಹಿತಿಯನ್ನು ನೀಡಿದ್ವು. ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ HK ಶಿವಕುಮಾರ್ ಅವರು ಭಾಗವಹಿಸಿ ಉತ್ತರವನ್ನು ನೀಡಿದರು. ಇವತ್ತಿನ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿದ, ಕರೆ ಮಾಡಿದ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದ ಡಾಕ್ಟರ್ HK ಶಿವಕುಮಾರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ December 6 ಇದೆ, ಅಲ್ಲಿವರೆಗೆ ತಮಗೆ ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯಲ್ಲಿ ಈ ಕೃಷಿ ಆಹಾರ ಸಂಸ್ಕರಣಾ ಉದ್ದಿಮೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಆ ವಿಚಾರವಾಗಿ ಇಲಾಖೆಯಲ್ಲಿ ಇರುವಂಥ ಸೌಲಭ್ಯಗಳನ್ನು ಎಲ್ಲ ಬಾಂಧವರಿಗೆ ತಿಳಿಸೋದಕ್ಕೆ ಅನುಕೂಲ ಮಾಡಿಕೊಂಡಂತ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ನಮಸ್ಕಾರಗಳು. ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೇಳುಗರ ಪ್ರಶ್ನೆಗಳಿಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿಷಯವಾಗಿ ಉತ್ತರಿಸಿದವರು ಕೆಪೆಕ್ನ ನಿರ್ದೇಶಕರಾದ ಡಾ HK ಶಿವಕುಮಾರ್ ಅವರು. ನಮ್ಮ ಸಮಸ್ಯೆ ಇದೆ. ನಮಸ್ಕಾರ. ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ಜಿ, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಸುಕುಮಾರ್, ತಮಿಳರಸಿ ಹಾಗೂ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬ್ರಹ್ಮೂರಿನ ನರಸಿಂಹ ವಿಷ್ಣು ಪಟಗಾರ್ ಸಂಗಡಿಗರಿಂದ ಭಜನಾ ಪದಗಳು. ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಒಂದಿಪೆ ನಿನಗೆ ಪೂಜಿಸದೆ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಚಂದರಾದ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಕಂದರಾದ ನಮ್ಮ ನಿತ್ಯ ಇಂದು ಮುಂದುವರಿಯಾದಿರುವ ಕಂದರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ಒಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಲಮೂರ್ತಿ ಗುರು ರಂಗ ವಿಠಲನ ಪಾದ, ಮಂಗಲಮೂರ್ತಿ ಗುರು ರಂಗ ವಿಠಲನ ಪಾದ, ಮಂಗಲಮೂರ್ತಿ ಗುರು ರಂಗ ವಿಠಲನ ಪಾದ, ಮಂಗಲಮೂರ್ತಿ ಗುರು ರಂಗ ವಿಠಲನ ಪಾದ. ರಂಗನೆ ಪಾಲಿಸೋ ಗಣನಾಥ, ರಂಗನೆ ಪಾಲಿಸೋ ಗಣನಾಥ, ರಂಗನೆ ಪಾಲಿಸೋ ಗಣನಾಥ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ಮಾನಭಿಮಾನವು ನಿನ್ನದು ಎನಗೇನು, ಮಾನಭಿಮಾನವು ನಿನ್ನದು ಎನಗೇನು, ಮಾನಭಿಮಾನವು ನಿನ್ನದು ಎನಗೇನು, ಮಾನಭಿಮಾನವು ನಿನ್ನದು ಎನಗೇನು. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ರಕ್ತ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು, ರಕ್ಕಸ ಸೂದರನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು, ಬರುವ ಕರ್ಮ ಮಾಡಿದ ಅಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಅಜಮಿಳ. ನಿನ್ನಕ್ಕ ನಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕೋ. ಪರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ. ಪರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ. ಪರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ.